ಈ ಟೆಕ್ನಾಲಜಿನ ಅಳವಡಿಸಿದ್ರೆ ಎಕರೆಗೆ 40-50 ಸಾವಿರ ರೂಪಾಯಿ ಖರ್ಚು ಬರ್ತದೆ. ಈ ಸುಣ್ಣಯುಕ್ತ ಮಣ್ಣುಗಳು ಅಂತಂದ್ರೆ ಎಂತ ಮಣ್ಣುಗಳಿಗೆ ಕರಿಬಹುದಂತೀರಿ? ಈ ಸುಣ್ಣಯುಕ್ತ ಮಣ್ಣುಗಳು ಅಂತಂದ್ರೆ ಮಣ್ಣಿನಲ್ಲಿ ಕ್ಯಾಲ್ಸಿಯಂ ಕಾರ್ಬೊನೇಟು ಮತ್ತು ಮ್ಯಾಗ್ನೇಶಿಯಂ ಕಾರ್ಬೊನೇಟ್ಗಳ ಪ್ರಮಾಣ 5%-ಕ್ಕಿಂತ ಹೆಚ್ಚಿಗಿದ್ರೆ ಅಂತ ಮಣ್ಣುಗಳನ್ನು ನಾವು ಸುಣ್ಣಯುಕ್ತ ಮಣ್ಣುಗಳು ಅಂತ ಕರಿತೇವೆ. ಮತ್ತೆ ಬೆಳೆಗಳ ಮೇಲೆ ಯಾವ ರೀತಿಯಾಗಿ ದುಷ್ಪರಿಣಾಮ ಆಗ್ತದಂತೀರಿ ಸುಣ್ಣಯುಕ್ತ ಮಣ್ಣುಗಳಲ್ಲಿ? ಒಂದು ಸುಣ್ಣಯುಕ್ತ ಮಣ್ಣುಗಳಲ್ಲಿ ಬೆಳೆಗಳು ಮುಖ್ಯವಾಗಿ ಪೋಷಕಾಂಶಗಳ ಕೊರತೆಯಿಂದಾಗಿ ಸಫರ್ ಆಗ್ತಾವ ಅಂತಂದ್ರೆ ಈ ಬೆಳೆಗಳು ಚೆನ್ನಾಗಿ ಬೆಳೆದು ಬರೋದಲ್ಲ. ಮುಖ್ಯವಾಗಿ ಹೇಳ್ಬೇಕಂತಂದ್ರ ಸಾರಜನಕದ ಲಭ್ಯತೆ ಕಡಿಮೆ ಆಗ್ತದ ಮತ್ತ ರಂಜಕದ ಲಭ್ಯತೆ ಕಡಿಮೆ ಆಗ್ತದ. ಇದು ಅಲ್ಲದ ಮುಖ್ಯವಾಗಿ ಈ ಒಂದು ಲಘು ಪೋಷಕಾಂಶಗಳು ಅಂತ ಏನ್ ಹೇಳ್ತೇವಲ್ಲ, ಜಿಂಕು, ಐರ್ನು, ಕಾಪರು, ಮ್ಯಾಂಗನೀಸು, ಇಂತಹ ಪೋಷಕಾಂಶಗಳ ಲಭ್ಯತೆ ಕಡಿಮೆ ಆಗಿ ಬೆಳೆಗಳು ಪೋಷಕಾಂಶಗಳ ಕೊರತೆ ಲಕ್ಷಣಗಳನ್ನ ತೋರ್ತವೆ. ಈ ಒಂದು ಸುಣ್ಣಯುಕ್ತ ಮಣ್ಣುಗಳಲ್ಲಿ ಮುಖ್ಯವಾಗಿ ನಾವು ಐರ್ನ್ ಅಂದ್ರೆ ಈ ಕಬ್ಬಿಣದ ಕೊರತೆಯನ್ನ ಕಾಣ್ತೀವಿ. ಅದರಲ್ಲಿ ಮುಖ್ಯವಾಗಿ ಒಂದು ಕಬ್ಬು ಮತ್ತು ಶೇಂಗಾ, ಅದಕ್ಕೆ ಏನ್ ತಿಳ್ಕೊಬೇಕಂತಂದ್ರೆ ಮಳೆಯಾದ ತಕ್ಷಣ ಶೇಂಗಾ ಮತ್ತು ಕಬ್ಬು ಹಳದಿ ಬಣ್ಣಕ್ಕೆ ತಿರುಗ್ತಾವ. ಹಳದಿ ಬಣ್ಣಕ್ಕೆ ತಿರುಗ್ಯಾವ ಅಂತಂತಂದ್ರೆ ಅದರರ್ಥ ಕಬ್ಬಿಣದ ಲಭ್ಯತೆ ಕಡಿಮೆ ಆಗ್ತದ. ಈ ಏನಂತ ನಾವು ಕರಿತೀವಿ ಅಂತಂದ್ರೆ ಲೈಮ್ ಇಂಡ್ಯೂಸ್ಡ್ ಐರನ್ ಕ್ಲೋರಾಸಿಸ್ ಅಂತ ಕರಿತೇವೆ. ಈ ಸುಣ್ಣಯುಕ್ತ ಮಣ್ಣುಗಳನ್ನ ಯಾವ ರೀತಿಯಾಗಿ ಸುಧಾರಣೆ ಮಾಡಬಹುದು ಅಂತೀರಿ? ಈ ಸುಣ್ಣಯುಕ್ತ ಮಣ್ಣುಗಳಲ್ಲಿ ನಾವು ಪೋಷಕಾಂಶಗಳ ಲಭ್ಯತೆಯನ್ನ ಹೆಚ್ಚಿಗೆ ಮಾಡಬೇಕಾಗ್ತದ. ಕಾರಣ ಸಾರಜನಕದ ಗೊಬ್ಬರಗಳಾದ ಅಮೋನಿಯಂ ಸಲ್ಫೇಟ್, ಅಮೋನಿಯಂ ಕ್ಲೋರೈಡ್ ಇವುಗಳ ಬದಲಿ ಅಮೋನಿಯಂ ನೈಟ್ರೇಟ್ ಮತ್ತು ಪೊಟ್ಯಾಸಿಯಂ ನೈಟ್ರೇಟ್ ಗೊಬ್ಬರಗಳನ್ನ ನಾವು ಉಪಯೋಗ ಮಾಡಬೇಕಾಗ್ತದ. ಮತ್ತ ರಂಜಕ ಗೊಬ್ಬರಗಳನ್ನು ಒಂದೇ ವೇಳೆ ಕೊಡುವ ಬದಲಿ ಅದನ್ನ ಏನ್ ಮಾಡ್ತಂತಂದ್ರೆ 2-3 ಭಾಗಗಳನ್ನಾಗಿ ಬೆಳೆಗಳ ಬೇರೆ ಬೇರೆ ಅವಧಿಗಳಲ್ಲಿ ನಾವು ಕೊಡ್ಬೇಕಾಗ್ತದ. ಮತ್ತ ಲಘು ಪೋಷಕಾಂಶಗಳಾದ್ರೆ ಜಿಂಕು, ಕಾಪರು, ಮ್ಯಾಂಗನೀಸ್ ಮತ್ತು ಕಬ್ಬಿಣ ಇವುಗಳನ್ನ ಸ್ಪ್ರೇ ಮೂಲಕ ಬೆಳೆಗಳಿಗೆ ಕೊಟ್ರ ಚೆನ್ನಾಗಿರ್ತದ. ಅಂದ್ರೆ ಈ ಲಘು ಪೋಷಕಗಳನ್ನು ಮಣ್ಣಿಗೆ ಹಾಕುವ ಬದಲು ಸ್ಪ್ರೇ ಮಾಡಿದ್ರೆ ಒಂದು ಪೋಷಕಾಂಶಗಳ ಎಫಿಶಿಯನ್ಸಿ ಹೆಚ್ಚಾಗಿ ಆಗ್ತದೆ. ಇದಕ್ಕೆ ಸುಧಾರಕ ಹಾಕೋದು ಅವಶ್ಯಕತೆ ಇಲ್ಲ ಅಂತೀರಣ್ಣ? ಸುಧಾರಕಗಳನ್ನ ಹಾಕ್ಬಹುದು, ಆದ್ರೆ ಸುಧಾರಕಗಳಾದ ಗಂಧಕ, ಪೈರಾಯ್ಡ್ಸ್ ಮತ್ತೆ ಸಲ್ಫ್ಯೂರಿಕ್ ಆಸಿಡ್ ಹಾಕ್ಬೇಕಾಗ್ತದ. ಇವು ಏನ್ರ ಲೋಕಲಿ ಸಿಕ್ಕ್ರೆ, ಸ್ಥಳೀಯವಾಗಿ ಸಿಕ್ಕ್ರೆ ಹಾಕಕ್ ಅಡ್ಡಿ ಇಲ್ಲ. ಇಲ್ಲದೆ ಇದ್ರೆ ಸರ್ವೇ ಸಾಮಾನ್ಯವಾಗಿ ನಾವು ಯಾವುದೇ ಸುಧಾರಕಗಳನ್ನ ಈ ಒಂದು ಸುಣ್ಣಯುಕ್ತ ಮಣ್ಣುಗಳಿಗೆ ರೆಕಮೆಂಡ್ ಮಾಡೋದಲ್ಲ. ಮತ್ತ ಸಮಸ್ಯಾತ್ಮಕ ಮಣ್ಣುಗಳ ಬಗ್ಗೆ ಮತ್ತೇನ್ ತಿಳಿಸ್ತೀರಿ? ನೋಡ್ರಿ, ನಮ್ಮ ರೈತರು ಏನ್ ಮಾಡ್ಬೇಕಂತಂದ್ರ ಅತಿ ನೀರಾವರಿ ಮಾಡಬಾರ್ದು. ಅತಿ ನೀರಾವರಿ ಮಾಡೋದ್ರಿಂದ ನಮ್ಮ ಜಮೀನಿನ ಮಣ್ಣುಗಳು ಮೊದ್ಲ ಜವಳ ಆಗ್ತವ. ನಾವು ಜವಳನ್ನ ಕಡಿಮೆ ಮಾಡದೇ ಇದ್ರ ಮುಂದೆ ಅವು ಸವಳಾಗಿ ಪರಿವರ್ತನೆ ಹೊಂತಾವ. ನಾವು ಒಂದು ವೇಳೆ ಸವಳನ್ನು ಕೂಡ ನಾವು ನಿರ್ಲಕ್ಷ್ಯ ಮಾಡಿದ್ರ ಮುಂದೆ ಅವು ಕರ್ಲಾಗ್ತಾವ. ಇದು ಒಂದನೇದ್ದು. ಎರಡನೇದ್ದು ಅಂತಂತಂದ್ರೆ ಸಾಧ್ಯದ ಕಡೆ ಬಸಿಗಾಲ ಅಳವಡಿಸಿದ್ರೆ ಮಣ್ಣುಗಳು ಸವಳಾಗೋದಲ್ಲ. ಒಳ್ಳೆಯದು ಡಾಕ್ಟರ್ NS ಹೆಬ್ಸೂರ್ ಅವರೇ, ತಾವು ಇಲ್ಲಿವರೆಗೆ ಸಮಸ್ಯಾತ್ಮಕ ಮಣ್ಣುಗಳು ಅಂದ್ರೆ ಏನು ಮತ್ತು ಅವುಗಳನ್ನು ಯಾವ ರೀತಿ ಸುಧಾರಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಸಮಸ್ಯಾತ್ಮಕ ಮಣ್ಣುಗಳ ಸುಧಾರಣೆ ಕುರಿತು ಡಾಕ್ಟರ್ NS ಹೆಬ್ಸೂರ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ರಾಮೇಶ್ವರ ಶಿರಬಡಗಿ. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕೇಳೋಣ. ಕಸಬಾ ಜಿಂಗಿಯ ಕೆಂಚವ್ವ ಸಣ್ಣ ತಮ್ಮಪ್ಪುಗಳು ಹಾಗೂ ಮೇಳದವರಿಂದ ಚೌಡ್ಕಿ ಪದಗಳನ್ನು ಕೇಳೋಣ. ಬಾಣ ಮುದುಕಿವಳೆ ತೇಟ, ಮುಪ್ಪಾಣ ಮುದುಕಿವಳೆ ತೇಟ, ಕವಿಸರ ಕೆಳಹದ ನೆಂಟ, ಕವಿಸರ ಕೆಳಹದ ನೆಂಟ. ಮಾಡ ಕಾಳ

ಗುಡಿಯ ಕಟ್ಟಿ ತಿರುಗ ತಾಳ ದೇವಿ ಪಳ್ಳದ ವಾರಿ ವಾರಿ ತಿರುಗ ತಾಳ ದೇವಿ ಗುಡ್ಡದ ವಾರಿ ವಾರಿ ತಿರುಗ ತಾಳ ದೇವಿ ಪಳ್ಳದ ವಾರಿ ವಾರಿ ತಿರುಗ ತಾಳ ದೇವಿ ಗುಡ್ಡದ ವಾರಿ ವಾರಿ ತಿರುಗ ತಾಳ ದೇವಿ ಗುಡ್ಡದ ವಾರಿ ವಾರಿ ತಿರುಗ ತಾಳ ದೇವಿ ಪಳ್ಳದ ವಾರಿ ವಾರಿ ತಿರುಗ ತಾಳ ದೇವಿ ಗುಡ್ಡದ ವಾರಿ ವಾರಿ ತಿರುಗ ತಾಳ ದೇವಿ ಪಳ್ಳದ ವಾರಿ ವಾರಿ ಕರಿ ತಪ್ಪಲ ಬಾರಿ ತಪ್ಪಲ ಬಣದುರಿ ಬಂಡಾಟಿ ತಪ್ಪಲ ಕರೆದ ತುಂಬ ತಾಳ ತನ್ನ ಕರೆದ ತುಂಬ ತಾಳ ದೇವಿ ಊರಿ ಕರೆದ ತುಂಬ ತಾಳ ದೇವಿ ಓಡಿ ಓಡಿ ಕರೆದ ತುಂಬ ತಾಳ ಎಲ್ಲೋ ಓಡಿ ಓಡಿ ಕರೆದ ತುಂಬ ತಾಳ ದೇವಿ ಓಡಿ ಓಡಿ ಕರೆದ ತುಂಬ ತಾಳ ಎಲ್ಲೋ ಓಡಿ ಓಡಿ ಕರೆದ ತುಂಬ ತಾಳ ದೇವಿ ಓಡಿ ಓಡಿ ಕರೆದ ತುಂಬ ತಾಳ ಎಲ್ಲೋ ಓಡಿ ಓಡಿ ಹಾಡಿ ಕುಟ್ಯಾಳ ಸರಬಂಗಿ ಪೂಡಿ ಪೂಡೆ ಹಾಡಿ ಕುಟ್ಯಾಳ ಸರಬಂಗಿ ಪೂಡಿ ಪೂಡೆ ಹಾಡಿ ಕುಟ್ಯಾಳ ಸರಬಂಗಿ ಪೂಡಿ ಪೂಡೆ ಹಾಡಿ ಕುಟ್ಯಾಳ ಸರಬಂಗಿ ಪೂಡೆ ಪೂಡೆ ಹಾಡಿ ಕುಟ್ಯಾಳ ಸರಬಂಗಿ ಪೂಡಿ ಪೂಡೆ ಕಸಬಾ ಜಂಬಿಗಿಯ ಕೆಂಚವ್ವ ಸಣ್ಣ ತಮ್ಮಪ್ಪುಗಳು ಹಾಗೂ ಮೇಳದವರಿಂದ ಚೌಡ್ಕಿ ಪದಗಳನ್ನು ಕೇಳಿದಿರಿ. ಈಗ ತಿಕೋಟದ ಗೌರವ ಮಾದರ್ ಹಾಗೂ ಮೇಳದವರಿಂದ ಇನ್ನೊಂದು ಚೌಡ್ಕಿ ಪದವನ್ನು ಕೇಳೋಣ. ನೀರ ತುಂಬುತ್ತ ನದಿಯಲ್ಲಿ ಕೊಡ ಬಿತ್ತ ಭೂಮಿಯ ಮ್ಯಾಲೆ ಹುಟ್ಟಿ ಬಂದೆ ಎಲ್ಲಮ್ಮ ಮಾಡಿ ಇನ್ನು ಮನವಿಯ ಮಾಡಿ ಕೊಟ್ಟಾರವ್ವ ಜಮದನಿಗೆ ಹುಟ್ಟಿ ಬಂದೆ ಪತಿ ಭಕ್ತಿ ನೋಡುವುದಕ್ಕಾಗೆ ಪರಮೇಶ್ವರ ಬಂದ ನಲ್ಲೇ ಪತಿ ಭಕ್ತಿ ನೋಡುವುದಕ್ಕಾಗೆ